ಈಗ ತಂದೆಯವ್ರ ಕಾಲಕ್ಕೆ ಎಷ್ಟು ಭೂಮಿ ಇತ್ತು, ತಾವು ಹೇಗೆ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದ್ರಿ? ನಮ್ಮ ತಂದೆಯವ್ರ ಕಾಲಕ್ಕೆ ನಮ್ಗೆ 7 ಎಕರೆ ಕೊಟ್ಟಿದ್ರು ರೀ ಭೂಮಿ ಅವರು. ಬೇರೆ ಆದಾಗ ಅದು 7 ಎಕರೆಲಿಂದ ನಾನು ಈಗ 150 ಎಕರೆ ತನಕ ನನ್ನ ಜಮೀನು ಬೆಳೆದೈತ್ರಿ. ಯಾಕಂದ್ರೆ ನಾನು ಒಕ್ಕಲ್ತನ ಬಿಟ್ಟು ಬೇರೆ ವ್ಯಾಪಾರ ಮಾಡಾಗಲ್ರಿ. ಒಕ್ಕಲ್ತನನೇ ನಂದು. ಒಕ್ಕಲ್ತನದಲ್ಲಿ ಯಾವ ಟೈಮಿಗೆ ಯಾವ ಬೆಳೆ ಹಾಕ್ಬೇಕು, ಸೀಸನ್ ಪರವಾಗಿ ಹಾಕಿಂತೀವಿ. ಕಬ್ಬು ಹಾಕ್ತೀವಿ. ಕಬ್ಬಿನಲ್ಲಿ ನಾನು ಸೂಪರ್ ಸ್ಟಾರ್ ಅಂತ ಹೇಳಿ ನನಗೊಂದು ಬಿರುದು ಪ್ರಶಸ್ತಿ ಬಂತು. ಹೌದ್ರಿ. ಆಮೇಲೆ ಉಪ್ಪುಗಡ್ಲೆ ಅಂತ ಹಾಕ್ತೀವಿ ರೀ. ಅದು ನಿಮ್ಮ ರಾಯಚೂರು ತನಕ ಕೂಡ ಉಪ್ಪುಗಡ್ಲೆ ತಿನ್ನಾರ. ನಮ್ಮ ಹತ್ರ ಬಂದು ಕ್ವಿಂಟಲ್ ಲೆಕ್ಕ ಹಸೆ ಕಡ್ಲೆ 12 ರೂಪಾಯಿ ಕೆಜಿ ಹಸೆ ಕಡ್ಲೆ ಅವರೇ ಬಂದು ಕಿತ್ಕೊಂಡು ಹೋಗ್ತಾರೆ. ಹಸೆ ಕಡ್ಲೆ ನಮ್ಮ ಬ್ಯಾಸ್ಗೆ ಹಾಕೋದು ಕಡ್ಲೆ ಇಲ್ರಿ, ಅದು ಉಪ್ಪು ಕಡ್ಲೆ ಅಂದ್ರೆ ನಾವು ಪುಗ್ಗಿ ಮಾಡ್ತಾರಲ್ರಿ ಆ ಕಡ್ಲೆ ಅದು. ಅದು ಯಾಕಂದ್ರೆ ತಿನ್ನಾಕ್ರಿ, ಚೆನ್ನಾಗಿ ಬೆಳೀತದೆ ನಮ್ಮ ಭೂಮಿ. ಆಮೇಲೆ ಈ ಮಾವು ಐತರ ಕಲ್ಲು ಕಲ್ಲು ಕುಟ್ರಿ. ಈ ಕಲ್ಲು ಕುಟ್ರಲ್ಲಿ ಎಲ್ಲರೂ ಈ ಕಲ್ಲು ಕುಟ್ರಿ ಏನು ಮಾಡ್ತಾರೆ ಅಂತ ಕೇಳಿದ್ರು. ಆ ಕಲ್ಲು ಕುಟ್ರಿಯಲ್ಲಿ ನಾವು ಮಾವು ಹಾಕಿ ಆ ಭೂಮಿ ಕೆಲಸಕ್ಕೆ ಬರಲಾರ್ದು ಭೂಮಿನ ಈ ನೀರ್ಲಿಂದ ಮಾವಿನ ಗಿಡ ಬೆಳೆಸ್ಕೊಂಡು ಚೆನ್ನಾಗಿ ಕಲ್ಲು ಭೂಮಿ ಮಾವಿನ ಗಿಡಕ್ಕೆ ಭಾರಿ ಒಳ್ಳೆಯದು ಅಂತ ತೋರಿಸ್ತಾ ಇದ್ದೀನಿ ನಾನು. ಈಗ ರಮಣಮೂರ್ತಿ ಅವರೇ, 7 ಎಕರೆ ಭೂಮಿಯನ್ನು ಪಿತ್ತಾರ್ಜಿತ ಆಸ್ತಿ ತಮ್ಮದು, ತಮ್ಮ ತಂದೆಯವ್ರ ಕಡೆಯಿಂದ ಬಂದಂಥ ಭೂಮಿ ಅಷ್ಟು, 150 ಎಕರೆ ಹೇಗೆ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು? ಯಾವ ಮೂಲದಿಂದ ತಮಗೆ ಎಲ್ಲ ಇಷ್ಟು ಹಣ ಬಂತು? ಸರ್, ನನಗೆ ಇವತ್ತು ನನ್ನ ಪಗಾರ 1 ತಿಂಗಳಿಗೆ ಬಂದು 2 ಲಕ್ಷ ರೂಪಾಯಿ ಇದೆ. ಯಾಕಂದರೆ ಮೀನು ಸಾಕಾಣಿಕೆ ಮೇಲೆ, ಕುರಿ ಸಾಕಾಣಿಕೆ ಮೇಲೆ, ಕೋಳಿ ಸಾಕಾಣಿಕೆ ಮೇಲೆ, ಆಮೇಲೆ ಈ ದನಗಳು ಹಾಲು ಹಾಲು ಉತ್ಪನ್ನ ಮೇಲೆ ನನಗೆ ಈ ದುಡ್ಡು ಬಂದೈತ್ರಿ. ಈ ಮಾವು ಐತಲ್ರಿ, ನನಗೆ ವರ್ಷ 25-40 ಲಕ್ಷ ತನಕ ಬರ್ತೈತ್ರಿ. ಮಾವು ಒಂದು ಜಾಸ್ತಿ ಆದಾಯ ನಿಮಗೆ ಬರೋದು? ಮಾವು ಅಲ್ರಿ, ನನಗೆ ಜಾಸ್ತಿ ಬರೋದು ದನಗಳು, ಕಬ್ಬು. ಕಬ್ಬು ಮತ್ತು ದನ. ದನ. ಈಗ 150 ಎಕರೆ ಭೂಮಿಯಲ್ಲಿ ಏನೇನು ಬೆಳೆಗಳನ್ನು ಹಾಕೋತೀರಿ ತಾವು? ನಾವು ಕಬ್ಬು ಹಾಕ್ತೀವ್ರಿ, ಮಾವಿದೆ, ನೆಲ್ಲೂ ಬೆಳೆಸ್ತಿದ್ವಿ. ನೆಲ್ಲು ಕೂಡ ನಾನು ಎಲ್ಲ ರೈತರು ಬೆಳೆಸ್ದಂಗಲ್ದ ಸ್ವಲ್ಪ ಬೇರ್ ಕಂಪ್ನಿಯವ್ರ ಬೀಜ ತಗೊಂಡು ಕ್ವಿಂಟಾಲ್ 12,000-13,000 ಬೇರ್ ಕಂಪ್ನಿ ಬೀಜ, ಒಂದು ವರ್ಷಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಬೆಳೆ ಬೆಳೆಸಿ ಅದು 50-60 ಲಕ್ಷ ರೂಪಾಯಿ ಬೆಳೆ ಬರ್ತೈತ್ರಿ ನಮ್ಗೆ. ಅದನ್ನು ಮಾಡ್ತಿದ್ದೀವಿ ರೀ. ಈಗ ತಾವು ಮಾವಿನ ಬೆಳೆಗೆ ಬಂದರೆ ಎಷ್ಟು ಗಿಡಗಳದಾವ, ಯಾವ ವೆರೈಟಿ ಹಾಕೊಂಡ್ರಿ, ಏನು ಅಂತ ಕೊಂಡ್ರಿ? 1600 ಗಿಡ ಅದಾವ್ರಿ ನಮ್ಮವು. 1600 ಗಿಡ ಅಲ್ಲಿ 40 ನಮೂನಿ ತಳಿ ಅದಾವ್ರಿ. 40 ತಳಿಗಳು ತೂತಾಪುರಿ, ಕೇಸರಿ, ಮಲ್ಲಿಕ, ಆಪೂಸ, ಬೇನಿಷ, ನೀಲಂ, ರಸಪುರಿ. ಎಷ್ಟು ವರ್ಷದ ಗಿಡಗಳು? 40-45 ವರ್ಷದ ಗಿಡ ರೀ. ಅಂದ್ರೆ ಹಳೆ ಗಿಡಗಳು? ಅಂದ್ರೆ ನಾನು ವಯಸ್ಸಿಗೆ 65 ವರ್ಷ ರೀ. ನಾನು ಸ್ವಲ್ಪ ಹೆಚ್ಚು ಕಡಿಮೆ 45-50 ವರ್ಷದಿಂದ ಒಕ್ಕಲ್ತನ ಮಾಡ್ತಾನೆ ಇದ್ದೀನಿ ರೀ. ಅಂದ್ರೆ ಈಗ ಆ ಒಂದು ಹಳೆ ಗಿಡಗಳಿದ್ರು ಕೂಡ ಚಲೋ ಇಳುವರಿ ಬರ್ತದ? ಹಳೆ ಗಿಡಗಳು ಪೂರ್ತಿ ಹಳೆವಾದವು, ಎತ್ತರ ಆದ್ರೆ ತೋಲ್ ಬಾಲಿ ಕಾಟ ಗಾಳಿಗೆ ಉದುರ್ತಾವ, ಅಂತವ್ ಕಟ್ ಮಾಡಿಸಿ ಕಸಿ ಮಾಡಿಸಿ ಆ ಕಸಿಗೆ ಮತ್ತೆ ಹೊಸ ನಮೂನಿ ತಳಿ ಮಾವು ಬೆಳೆಸ್ತಿದ್ದೀವ್ರಿ. ವರ್ಷ ಈಗ ತಮ್ಮದು ಈಗ ಎಷ್ಟು ವೆರೈಟಿ ಮಾವಿನ ಹಣ್ಣಿನ ಗಿಡಗಳದಾವ, ಅವ್ನ ಮಾರ್ಕೆಟಿಂಗ್ ವ್ಯವಸ್ಥೆ ಹೆಂಗೆ ಮಾಡಿ? ಸರ್, ನಮ್ಮ ಹತ್ರ ನಮ್ಮದು ಫೇಮಸ್ ಐತ್ರಿ. ಒಂದು ಗಿಡ ನಮ್ಮದು ನಾಟಿ ಗಿಡ, 1 ಲಕ್ಷ ರೂಪಾಯಿ ಗಿಡ ಅದು. ಯಾಕಂದ್ರೆ ಕರೆಕ್ಟ್ 1 ಟನ್ 11 ಕ್ವಿಂಟಲ್ ಆಗುತ್ತೆ. 100 ರೂಪಾಯಿ ಕೆಜಿ ಜನರು ತಾವೇ ಬಂದು ತಾವೇ ಹರ್ಕೊಂಡು ಹೋಗ್ತಾರೆ. ಹಾಲು 70 ರೂಪಾಯಿ ಲೀಟ್ರ್ ತಾವೇ ಬಂದು ನಮ್ಮ ಹತ್ರ ಹೋಗ್ತಾರೆ. ದನದ ಹಾಲು? ದನದ ಹಾಲು. ಈಗ ತಮ್ಮದು ಹೈನುಗಾರಿಕೆ ಇದೆ ಅಂತ ಹೇಳಿದ್ರೆ ಎಷ್ಟು ದನಗಳದಾವ, ಎಷ್ಟು ಎಮ್ಮೆಗಳದಾವ? 15 ಎಮ್ಮೆ ಅದಾವ್ರಿ, 45 ಆಕಳದವ್ರಿ, ಒಂದು ಕೋಣ ಐತಿ, ಒಂದು ಊರ ಐತಿ. ಈಗ 100 ರೂಪಾಯಿ ಕೆಜಿ ಮಾವಿನ ಹಣ್ಣು ತಗೊಂಡು ಹೋಗ್ತಾರೆ ನಿಮ್ಮ ಹೊಲದಲ್ಲೇ ಬಂದು, ಅದನ್ನ ಹೆಂಗೆ ಎಲ್ಲೋಸು ಅಲ್ಲೇ ಮಾರ್ತಾವ ಮತ್ತೆಲ್ಲ ಬೇರೆ ಊರಿಗೆ ಏನಾರ ಸಪ್ಲೈ ಮಾಡ್ತಾರೆ? ಯಾಕಂದ್ರೆ ಫೇಮಸ್ ಇದ್ದ ರೈತರು ನಮ್ಗಿಂತ ಗಿಡ ಬೇಕಂತ ಹೇಳಿ ಅವ್ರು ಬಂದು ಅದೇ ಗಿಡಕ್ಕೆ ಅವರು ರೈತರೇ ಬಂದು ಹರ್ಕೊಂಡು ಹೋಗ್ತಾರೆ. ರೈತರು, ವ್ಯಾಪಾರಸ್ಥರು, ಸಿರುಗುಂಪಿಲಿಂದ, ರಾಯಚೂರ್ಲಿಂದ, ಬಳ್ಳಾರಿಲಿಂದ, ಸುತ್ತಮುತ್ತಲ ಹಳ್ಳಿಲಿಂದ ಎಲ್ಲ ಅನುಭವಸ್ರು ಬಂದು ನಮ್ಗೆ ಈ ಗಿಡ ನಮ್ಮದು, ಈ ಗಿಡದ ಚಟ್ನಿಗೆ ಹೋಯ್ತೀವಿ, ಈ ಗಿಡದ ಹಣ್ಣಿಗೆ ಹೋಯ್ತೀವಿ ಅಂತ ಹೇಳಿ ನಮ್ಮ ಹತ್ರ ಅದೊಂದು ಫೇಮಸ್ ಆಗಿಬಿಟ್ಟಿದ್ರು ರೈತರಿಗೆ. ಅಂದ್ರೆ ಸೀಸನ್ ಬಂತಪ್ಪ ಅಂತಂದ್ರೆ ಮಾವಿನ ಹಣ್ಣಿಗೆ ನಿಮ್ಮ ಹತ್ರನೇ ಬರ್ತಾರೆ? ಅವ್ರ ಗಿಡಗಳು ಅವ್ರು ನಾವು ಹೇಳದ್ ಬೇಕಲ್ಲ ತಾವ್ ಹರ್ಕೊಂಡ್ ತೂಕ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮ್ದು ಈ ಗಿಡದ ನಮ್ದು ಈ ಕಾಯಿ ನಮಗೆ ಚೆನ್ನಾಗಿರುತ್ತೋ, ಚಟ್ನಿಗೆ ಯಾವ ಗಿಡ ಹೋಯ್ತಾರ ಅದನ್ನ ಹೋಯ್ತಾರೆ, ಹಣ್ಣಿಗೆ ಹೋಯ್ಯಾರ ಹಣ್ಣಿಗೆ ಹೋಯ್ತಾರ. ಅಂದ್ರೆ ಮಾರುಕಟ್ಟೆ ಸಮಸ್ಯೆ ನಿಮ್ಗೆ ಉಳಿತಪ್ಪ ಬೆಳೆಸಬೇಕು ಅಂತ ತಲೆಬೇನೆ ಇಲ್ಲ? ಇಲ್ಲ, ಅಸಲು ಎಷ್ಟೇ ಇಲ್ರಿ. ಇನ್ನು ನಮ್ಮ ಹತ್ರ ಸ್ವಲ್ಪ ಮಂದಿ ನಮ್ಗೆ ಕೂಡ ನಿಮ್ಮ ಅದ್ರ ಜೊತೆಗೆ ಸೇಲ್ಸ್ ಮಾಡ್ರಿ ಅಂತ ನಮ್ಮ ಸುತ್ತಮುತ್ತಲು ತೋಟಗಾರರು ಕೂಡ ಬರ್ತಾರೆ. ಯಾಕಂದ್ರೆ ನನ್ನ ಬಗ್ಗೆ ನಾನು ಬಗಲಾಗಿದ್ದಾರು ಕೂಡ ಒಂದು 100 ಎಕರೆ ಮಾವಿನ ತೋಟ ಮಾಡ್ಕೊಂಡಾರ, 100 ಕೃಷಿ ಹೊಂಡಗಳು ಮಾಡ್ಕೊಂಡಾರ. ಈಗ ನಮ್ಮ ಏರಿಯಾದಲ್ಲಿ ಒಂದು ಫೇಮಸ್ ನಮ್ಮ ಏರಿಯಾ ಅಂದ್ರೆ ಭಾಳ ಚೆನ್ನಾಗೈತೆ ಅಂತ ಹೇಳಿ ಎಲ್ಲರೂ ಅಂತಾರೆ. ನೋಡಿ ರಮಣಮೂರ್ತಿ ಅವರು, ಈಗ ಸಿಂಧನೂರ್ ಭಾಗಪ್ಪ ಅಂತಂದ್ರೆ ಈಗ ಭತ್ತ ಬೆಳೀತಾರೆ, ಭಾಳಷ್ಟು ರಾಸಾಯನಿಕಗಳನ್ನು ಬಳಸ್ತಾರೆ, ಎಲ್ಲಿ ವಿಷ ಭೂಮಿ ಆಗ್ಬಿಟ್ಟದ, ಸವಳಾಗ್ಬಿಟ್ಟದ ಅಂತ ಹೇಳ್ತಾರೆ. ಆ ಮಧ್ಯದಲ್ಲಿ ತಾವು ತೋಟಗಾರಿಕೆ ಮಾಡ್ಕೊಂಡು ಹೋಗಾಕತ್ತೀರಿ, ಹೇಗೆ ಸಾಧ್ಯ ಆಯ್ತು? ಸರ್, ನಮ್ದು ಕಲ್ಲು ಭೂಮಿ ಇತ್ತು ಮೊದಲು, ಆ ನೀರು ಡ್ರೈ ಇತ್ತು. ಆ ಕಲ್ಲು ಭೂಮಿಯಲ್ಲಿ ಏನು ಬೆಳೆಸಾಕ ಕೂರಿಗೆ ನಡೀತದಿಲ್ಲ, ಕುಂಟಿ ಯಾರಾಗಕ್ಕೆ ಬರ್ತದಲ್ಲ, ಏನೂ ಬರ್ತದಿಲ್ಲ. ಅದರಲ್ಲಿ ಮಾವಿನ ಗಿಡ ಹಚ್ಚಿವಿ. ಮಾವಿನ ಗಿಡ ಯಾಕಂದ್ರೆ ನಾವು 25 ಫೀಟ್ಗೊಂದು ಹಚ್ಚಿವಲ್ರ, ಕಲ್ಲಿದ್ರೂ ನಡೀತೈತಿ. ಆ ಕಲ್ಲು ಭೂಮಿಗೆ ಫಸ್ಟ್ಗೆ ನಾವೇನು ಮಾಡ್ತಿದ್ವಿ, ಆ ನೀರು ಒತ್ತಾಕ್ತಿದ್ವಿ, ಬಂಡಿಲೇ ತಂದು ಹಾಕ್ತಿದ್ವಿ ಗಿಡಗಳಿಗೆ. ಆಮೇಲೆ ಡ್ರಿಪ್ ಬಂದ್ಬಿಡ್ತು. ಡ್ರಿಪ್ ಬಂದ ಮೇಲೆ ಅಗ್ದಿ ಅಗೋರಾಗೈತೆ ನಮ್ಗೆ ಆ ಕೆಲಸ. ಈಗ ತಮ್ಮದು 60 ದಿನಗಳದಾವ ಅಂತ ಹೇಳಿದ್ರಿ, ಈಗ ಹಾಲು ಹೆಂಗ್ ಮಾಡ್ತೀರಿ, ನಿರ್ವಹಣೆ ಮಾಡೋದು ಬಹಳ ಕಷ್ಟ, ಲೇಬರ್ ಸಮಸ್ಯೆ, ಅನಂತರ ಗೊಬ್ಬರ ಎತ್ತ ಹಾಕೋದು, ಇವೆಲ್ಲ ಸಮಸ್ಯೆಗಳು ಬಹಳ ಬರ್ತಾವೆ ಈ ಹೈನುಗಾರಿಕೆ ಒಳಗ. ಸರ್, ಅದು ಐತಲ್ಲ, ನಮ್ಮ ಲಾಭದಲ್ಲಿ ಜಾಸ್ತಿ ಲಾಭ ಕೊಟ್ಟರೆ ಹೈನುಗಾರಿಕೆಗೆ ಸಮಸ್ಯೆ ಇರಗಲ್ಲ, ಕೂಲಿ ಆಳದಿಂದ ಸಮಸ್ಯೆ ಇರಗಲ್ಲ. ಈಗ 15,000 ನೀವು ಪಗಾರದಾರ ಕೊಡೋದ್ರಿಗೆ 18,000 ಕೊಟ್ಟಿವಿ ಅಂದ್ರೆ ನಮ್ಮ ಹತ್ರ ಜನರು ಜಾಸ್ತಿನೇ ಬರ್ತಾರೆ, ಆ ಸಮಸ್ಯೆ ಇಲ್ಲ. ನಾವು ಚೆನ್ನಾಗಿದ್ದಾಗ ಅವ್ರು ಚೆನ್ನಾಗಿರ್ತಾರೆ, ಅವ್ರು ಚೆನ್ನಾಗಿದ್ರೆ ನಮ್ಮ ತೋಟಗಳು ಚೆನ್ನಾಗಿರ್ತಾವೆ, ದನಗಳು ಚೆನ್ನಾಗಿರ್ತಾವೆ. ಹೈನುಗಾರಿಕೆ ಕೂಲಿ ಸಮಸ್ಯೆ, ಈ ಕೂಲಿ ಸಮಸ್ಯೆ ಅಂದರೆ ನಾವು ಜಾಸ್ತಿ ಕೂಲಿ ಕೊಡಬೇಕು, ಟೈಮ್ ಟು ಟೈಮ್ ಕೆಲಸ ಮಾಡಿಸ್ಬೇಕು, ಮುಂಜಾನೆ ಶಿಫ್ಟ್ ಬೇರೆ, ಮಧ್ಯಾಹ್ನ ಶಿಫ್ಟ್ ಬೇರೆ. ಎಮ್ಮೆ ಹಾಲು ಮತ್ತೆ ಆಕಳ ಹಾಲು ಏನು ರೇಟ್ ಮಾಡ್ತೀರಿ ಅಥವಾ ನೀವು ಸೊಸೈಟಿಗೆ ಹಾಕ್ತೀರಾ ಹೇಗೆ? ಸರ್, ಕೇಂದ್ರದವರು ನಮ್ಮ ಹತ್ರ ಬಂದು ಅವರೇ ತಾವು ಬಂದು ಒಯ್ತಾರೆ, ಯಾಕಂದ್ರೆ ನಮ್ಮದು ಎಲ್ಲರದು 35-36 ಬಿದ್ದರೆ ನಮ್ಗೆ 41 ರೂಪಾಯಿ ಬೀಳತ್ರಿ, ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿರ್ತೈತಿ. ಎಮ್ಮೆ ಹಾಲು 70-75 ರೂಪಾಯಿ, ತಾವೇ ರೈತರು ಬಂದು ತಾವೇ ಒಯ್ತಾರೆ ರೀ. ಅಂದ್ರೆ ಈಗ ಹಾಲು ಕೂಡ ತಮಗೆ ದಿನನಿತ್ಯದ ಆದಾಯ? ದಿನನಿತ್ಯ ಅದ ರೀ, ಎಲ್ಲ ಕೂಡ ಕ್ಯಾಶ್ ವ್ಯಾಪಾರ, ಯಾವುದೋ ಉದ್ರಿ ಆಗಂಗಿಲ್ಲ. ಈಗ ತಮ್ಮದು ಕೃಷಿ ಹೊಂಡ ಮಾಡ್ಕೊಂಡು ಅಂತ ಹೇಳಿದ್ರೆ ಎಷ್ಟು ಕೃಷಿ ಹೊಂಡ ಅದಾವ, ಎಷ್ಟು ಎಕರೆಗೆ ನೀರು ಆಡ್ತದ? 140 ಎಕರೆ ಭೂಮಿ ಇದ್ರಿ, 140 ಎಕರೆಗೂ ಕೂಡ ನನಗೆ ಕೃಷಿ ಹೊಂಡಗಳು ಸರಿಯಾಗ್ತಾವ. ಅಂದ್ರೆ ಅದಕ್ಕೆ ಏನಾರ ಕರೆಂಟ್ ಮೋಟರ್ ಎಲ್ಲ ವ್ಯವಸ್ಥೆ ಬೇಕಲ್ಲ? ಸೋಲಾರ್ ಇದೆ, ಕರೆಂಟ್ 7 ತಾಸಿನ ಕರೆಂಟ್ ಸರ್ಕಾರ ಫ್ರೀ ಕೊಟ್ಟಾರ, ಎಲ್ಲಕ್ಕೂ ಮೋಟರ್ ಅದಾವ, ಎಲ್ಲ ಭೂಮಿಗೆ ನೀರು ಸರಿಯಾಗ್ತದ. ಕಾಲುವೆ ನೀರು ನಮ್ಮ ತುಂಗಭದ್ರಾ ಡ್ಯಾಮ್ ನೀರು ಅದಾವ, ಇಂಥ ಮಳೆ ಬಂದಾಗ ಕೃಷಿ ಹೊಂಡ ತುಂಬಲಿಕ್ರೆ ಅದರಲ್ಲೇ ನೀರು ತುಂಬಿಸ್ಕೊಂತೀವಿ. ಕಾಲುವೆ ನೀರು, ಮಳೆ ನೀರು ತುಂಬಿಸ್ಕೊಂತೀವಿ, ಕಾಲುವೆ ನೀರು ತುಂಬಿಸ್ಕೊಂತೀವಿ. ಅಂದ್ರೆ ತಮ್ಮ ಬೇಸಿಗೆಯಲ್ಲೂ ಕೂಡ ತಮಗೆ ಕೃಷಿ ಹೊಂಡದ ನೀರು ಅನುಕೂಲ ಆಗ್ತದ ದನಗಳಿಗೆಲ್ಲ? ಸರ್, ನಮ್ಗೆ ಒಂದು ಸಲ ಮಳೆ ಬಂದು ಹೋಗಿಬಿಟ್ರೆ ವರ್ಷದ ತನಕ ನಾವು ಗದ್ದೆ ನಾಸ್ಬೋದು, ಕಬ್ಬನ್ನ ಬೆಳೆಸ್ಬೋದು, ದನಗಳಿಗೂ ಸರಿಯಾಗುತ್ತೆ, ದನಗಳ ಮೇವಿಗೂ ಸರಿಯಾಗುತ್ತೆ ನೀರು. ಅಷ್ಟು ಸ್ಟಾಕ್ ನಮಗೆ ಇದೆ, ಯಾಕಂದ್ರೆ ದೊಡ್ಡ ಹೊಂಡಗಳದಾವ, ಈ ದೊಡ್ಡ ಹೊಂಡಗಳಿಗೆ ಮೀನು ಸಾಕಾಣಿಕೆ ಐತೆ, ಭೂಮಿ ವೇಸ್ಟ್ ಆಗಂಗಿಲ್ಲ. ಈಗ 8 ಎಕರೆ ಕೃಷಿ ಹೊಂಡದಾಗ ಮತ್ತೆ ಕೃಷಿ ಜೊತೆಗೆ ಈಗ ನೀರು ಇರ್ತದ ಒಳಗ, ಮೀನು ಸಾಕಾಣಿಕೆ ಏನಾರ ಅದು ಆದಾಯ ತಂದ್ಕೊಡ್ತದ? ಅದು ಆದಾಯ ಮೀನು ಸಾಕಾಣಿಕೆ ಏನು ಅಡ್ಡು ಬರಾಗಲ್ಲ, ಯಾಕಂದ್ರೆ ಒಂದು ಕೃಷಿ ಹೊಂಡದಿಂದ ಒಂದು ಕೃಷಿ ಹೊಂಡಕ್ಕೆ ಶಿಫ್ಟ್ ಮಾಡ್ಕೊಂತೀವಿ, ಏನೋ ನೀರು ಕಡಿಮೆ ಆಗ್ತಾವ ಅಂದ್ರೆ ಅದ್ರಲ್ಲಿಂದ ನಮ್ಗೆ ಮೀನುಗಳಿಗೆ ಏನೇ ಎಫೆಕ್ಟ್ ಆಗಂಗಿಲ್ಲ. ಯಾವ ತಳಿಗಳು ಮೀನು ಎಲ್ಲಿಂದ ತರ್ತೀರಿ ಸಸಿಗಳ ಮರಿಗಳನ್ನ? ಮುನ್ರಾಬಾದ್ ಡ್ಯಾಮ್ಲಿಂದ ತಂದ್ಕೊಂತಿದ್ರಿ, ಕಟ್ಲಾ, ರವಾ, ಪಂಗಸ್, ರೂಪ್ಚಂದ್, ಈ ಜಾತಿಗಳು ಹೆಚ್ಚಿಗೆ ಯೂಸ್ ಮಾಡ್ಕೊಂತೀವಿ. ಅಂದ್ರೆ ಮೀನು ಸಾಕಾಣಿಕೆಗೆ ನೀವು ಅದನ್ನ ವಾಪಸ್ ಬಿಟ್ರೆ ಅಥವಾ ತಾವೇ ಅದನ್ನ ಮೀನು ವ್ಯಾಪಾರ ಮಾಡಿ ಮಾರ್ತೀರಿ ಹೇಗೆ? ಸರ್, ಅದು ದಿನ ಡೈಲಿ ವಾರದಾಗ 5 ದಿನ ಬಂದು ಒಯ್ತಾರ, ದಿನ 1 ಕ್ವಿಂಟಲ್ 2 ಕ್ವಿಂಟಲ್ ಮೀನು ಒಯ್ತಾರ. ಅಂದ್ರೆ ಮಾರೋರು? ಮಾರೋರು ಒಯ್ತಾರ, ಯಾಕಂದ್ರೆ ಅವ್ರ ಬಲಿ ತಂದು ಅವರೇ ಹಾಕಂತಾರೆ. ಇನ್ಮೇಲೆ ಆ ಬಲಿ ಸಮಸ್ಯೆ ಇಲ್ಲದಂಗ ನಾವೇ ಒಂದು ದೊಡ್ಡ ಬಲಿ ಮಾಡಿ ಒಂದ್ ಹತ್ರ ಇಡಿಸ್ಕೊಡಮ್ಮ, ಮೀನ ಸ್ಟಾಕ್ ಆಗಿಬಿಡ್ತಾವ, ಸ್ಟಾಕ್ ಇದ್ದಾಗ ತಾವು ಹೆಂಗ್ ಮಾಡ್ತೀವ್ರಿ? ತಾಜಾ ಮೀನು ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಎಣ್ಣ ಹಿಡ್ಕೊಂಡು ಮತ್ತೆ ಅದನ್ನ ವಾಪಸ್ ಬಿಟ್ಬಿಡೋದು? ವಾಪಸ್ ಬಿಟ್ಬಿಡ್ತಾರ್ರಿ. ಏನ್ ಸೈಜ್ ಇದ್ದಾಗ ತಾವು ಮಾರ್ತೀರಿ? ಸರ್, ಅದು 1 ಕೆಜಿಲಿಂದ ಅವರು 5 ಕೆಜಿ ತಾನೇ ಇರ್ತಾವ್ರಿ. 1 ಕೆಜಿ ಸಜ್ಜಿ ಇದ್ದದ್ ಮಾರಾಟ ನಮ್ಗೆ ಲಾಭ ಆಗತ್ತ, ಯಾಕಂದ್ರೆ ಅವೆಲ್ಲರೂ ಫುಡ್ ಆಗಿ ಬೆಳೆಸರ್ಗೆ ಆದ್ರೆ ಸ್ವಲ್ಪ ತ್ರಾಸ ಆಗುತ್ತೆ. 5 ಕೆಜಿ ಮೀನ ಮಾರ್ಬೇಕಂದ್ರೆ 5 ಕೆಜಿ ಮೀನಕ್ಕೆ ಜಾಸ್ತಿ ಫುಡ್ ಬೇಕಾಗ್ತದೆ ಯಾಕಂದ್ರೆ ನಮ್ಗೆ ಇದೊಂದು ಸೆಗಣಿ ಐತಲ್ರ, ಸೆಗಣಿನ ಒಂದು 2 ಎಕರೆ ಭೂಮಿಗೆ ಹಾಕ್ತಿವಿ. ಆ 2 ಎಕರೆ ಭೂಮಿಯಲ್ಲಿ ಆಜೋಲ ಬೆಳೆಸ್ತೀವಿ, ಆ ಆಜೋಲ ಹೆಚ್ಚಿಗೆ ಮೀನಕ್ಕೆ ಹೋಗ್ತು, ಯಾಕಂದ್ರೆ ಅವು ಕೂಡ ಶಾಖಾಹಾರ ಆಗಿ ಆಜೋಲನ್ನು ಬೇಯಿಸಿ ತಿಂದು ಚೆನ್ನಾಗಿ ಬೆಳಿತಾವ್ರಿ. ಏನ್ ರೇಟ್ ಮಾರ್ತೀರಿ ಮೀನು? ನಾವು ರೂಪ್ಚಂದ್ ಬಂದು, ಪಂಗಸ್ ಬಂದು 80-90 ರೂಪಾಯಿ ಮಾರ್ತೀವ್ರಿ, ಕಟ್ಲಾ ರವ ಬಂದು 100 ರೂಪಾಯಿಂದ 110 ರೂಪಾಯಿ ಮಾರ್ತೀವಿ, ಯಾಕಂದ್ರೆ ಅವರೇ ಇಟ್ಕೊಂಡು ಹೋಗ್ಬೇಕು, ಇಡೀ ಕೆಲಸ ನಮ್ದಲ್ಲ. ನೀವು ತೂಕ ಮಾಡಿ ಕೊಟ್ಬಿಡೋದು? ಅವರೇ ತೂಕ ಮಾಡ್ಕೊಂಡು ಹೋಗ್ತಾರ, ತೂಕ ಮಾಡಿ ಅವ್ರು ಕಾಟ ಇರ್ತೀರಿ, ಕಾಟಕ್ಕೆ ಇಷ್ಟು ಕೆಜಿ ಆಗಿತ್ತು ಅಂತ ಅವ್ರು ಹೇಳಿ ದುಡ್ಡು ಹಾಕಿ ಹೋಗ್ಬಿಡ್ತಾರ. ಅಂದ್ರೆ ತಮ್ಗೆ ಇದು ಅಡಿಷನಲ್, ಈಗ ಕೆರೆ ಆಯ್ತಪ್ಪ ಅಂತಂದ್ರೆ ಈಗ ವ್ಯವಸಾಯಕ್ಕೆ ನೀರಾಯ್ತು ಮತ್ತೆ ನೀರಿನ ಜೊತೆ ಮೀನು ಸಾಕಾಣಿಕೆ ಆಯ್ತು. ಅದ್ರ ಸಲುವಾಗಿ ನಮ್ಗೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ಈ ತೋಟದಲ್ಲಿ ಬಂದು ಕಸ ಇದನ್ನ ಕುರಿ ಆಡೋ ತಿಂತಾವ್ರಿ, ದನಗಳಿಗೆ ಮೇವುನ ಆಗತ್ತ. ಈ ಮೂರನೇದು ಈ ವೇಸ್ಟೇಜ್ಲಿಂದ ಔಜಾಲ ಬೆಳೆದು ಮೀನಕ್ಕೂ ಸಪ್ಲೈ ಆಗತ್ತು. ಈಗ 60 ದನಗಳಿಗೆ ಸಾಕಷ್ಟು ಟನ್ ಗಟ್ಟಲೆ ಕೊಟ್ಟಿಗೆ ಗೊಬ್ಬರ ಸಿಗ್ತದ, ನಿಮ್ಗೆ ಸಗಣಿ ಗೊಬ್ಬರ ಆಗ್ತದ, ಅವೇನಾರ ಮಾರ್ತೀರ ಅಥವಾ ತಮ್ಮ ಹೊಲಕ್ಕೆ ಹೇಗೆ? ತೋಟ ಮಾಡೋರು ಬಂದು ಟಿಪ್ಪರ್ 25,000 ಹೋಯ್ತಾರ ರೀ, ಒಂದು ಟಿಪ್ಪರ್ ಬಂದು ಅದು 8 ಟ್ರಿಪ್ ಟ್ರಾಕ್ಟರ್ ಆಗತ್ತರಿ, ಒಂದು ಟ್ರಿಪ್ಗೆ 20,000 20 ರಿಂದ 25,000 ತನಕ ಹೋಯ್ತಾರ ರೀ. ಅಂದ್ರೆ ವರ್ಷಕ್ಕೆ ಎಷ್ಟು ಟ್ರಿಪ್ ನೀವು ಸಗಣಿ ಗೊಬ್ಬರ ಹೋಗ್ತದೆ? ಸ್ವಲ್ಪ ಹೆಚ್ಚಿಗೆ ಕಡಿಮೆ ಅದು 25 ಟ್ರಿಪ್ 30 ರಿ ಆಗತ್ತರಿ ವರ್ಷಕ್ಕೆ. ಇದು ನಿಮಗೆ ಒಂದು 2.5-3 ಲಕ್ಷ ಆಯ್ತು, ಯಾಕಂದ್ರೆ ಅದು ಅಷ್ಟು ನಮ್ಗೆ ಗೊಬ್ಬರ ಒಯ್ದಲಿಗೆ ದನಗಳಿಗೆ ಒಣ ಹುಲ್ಲು ತಂದು ಅಲ್ಲಿ ಹಾಕಾಕ ಆಕರ್ಸಿಗೆ ಅದಕ್ಕೆ ಬ್ಯಾಲೆನ್ಸ್ ಸರಿಯಾಗಿ ಬಿಡುತ್ತೆ. ಸೊಪ್ಪು ತರಬೇಕು ಮತ್ತು ಅದಕ್ಕೆ ಜಾಬ್ ಕಟ್ಟರ್ ಲೇಬರ್ಗಳ ಖರ್ಚಾಗಕ್ಕೆ ಖರ್ಚು ಈ ಗೊಬ್ಬರಕ್ಕೆ ಸರಿಯಾಗತ್ತರಿ. ಏನು ದನಗಳಿಗೆಲ್ಲ ಹಸಿ ಹುಲ್ಲು ಹಾಕ್ತಾರೆ ಅಥವಾ ಒಣ ಹುಲ್ಲು ಹಾಕ್ತಾರೆ? ಸರ್, ಹಸಿ ಹುಲ್ಲು ಹಾಕ್ತೀವಿ, ಪಾಲೇಸ್ ತೋಡ್ ಹಾಕ್ತೀವಿ, ಕ್ಯಾಶ್ ಲಿಪಿಡ್ ಅಂತ ಇವು ಹಾಕ್ತೀವ್ರಿ. ಈಗ ಮುಖ್ಯವಾಗಿ ತಾವು ಕಬ್ಬು ಐತೆ ಅಂತ ಹೇಳಿದ್ರಿ, ಕಬ್ಬು 8 ಎಕರೆ ಭೂಮಿ ಅದ? ಸರ್, 25 ಎಕರೆ ಕಬ್ಬು ಹಾಕ್ತೀರಿ, 1 ವರ್ಷ ಕಬ್ಬು ಹಾಕ್ತೀವಿ, 1 ವರ್ಷ ಅದನ್ನ ಚೇಂಜ್ ಮಾಡ್ಕೊಂತೀವಿ, ಕಬ್ಬು ಇಲ್ದ ವರ್ಷ ಅದನ್ನ ಗೆದ್ದೆ ಹಚ್ಕೊಂತೀವಿ, ಗೆದ್ದೆ ಹಚ್ಚಿ ಆಮೇಲೆ ಉಪ್ಪುಗಡ್ಲಿ ಬಿತ್ತೀವಿ. ಉಪ್ಪುಗಡ್ಲಿ ಕೂಡ ನಮ್ಗೆ ಕೆಜಿ 12 ರೂಪಾಯಿಲಿಂದ 13 ರೂಪಾಯಿ ಆಗುತ್ತೆ ಎಕರೆಕ್ಕೆ, ಅದು ಕೂಡ 80,000 ಲಕ್ಷ ರೂಪಾಯಿ ಬರ್ತೈತ್ರಿ. ಒಂದೇ ಬಿತ್ತಣಿಗೆ ಒಂದೇ ಕೆಲಸ ಅದು, ಆಮೇಲೆ ಒಂದು ಸತಿ ಸ್ಪ್ರೇ ಹೊಡೆದ್ರೆ ಸರಿಯಾಗಿ ಬಿಡುತ್ತೆ. ಈಗ ಕಬ್ಬಿಗೆ ಏನು ಇದಕ್ಕೆ ಹಾಕ್ತಿರತ್ತಾವೆ ಹೇಗೆ ಫ್ಯಾಕ್ಟ್ರಿಗೆ ಹಾಕ್ತಾರೆ, ಯಾವಾಗ ಬಹಳ ಟೈಮ್ ತಪ್ಪಿದಾಗ ಹಾಕ್ತೀವಿ, ಎಲ್ಲ ಕೂಡ ನಮ್ಮ ಜ್ಯೂಸ್ ಕೊಯ್ತಾರ್ರಿ. ಜ್ಯೂಸ್ ಬಂಡಿ ಮೇಲೆ ಜ್ಯೂಸ್ ಮಾಡೋರು? ಹೌದ್ರಿ, ಜ್ಯೂಸ್ ಮಾಡೋರ ನಮ್ಗೆ ಟನ್ ಬೇಕು, 5 ಕ್ವಿಂಟಲ್ ಬೇಕು, 2 ಟನ್ ಬೇಕಂತೇಳಿ ಅವರೇ ಒಯ್ದು ಇದು ಮಾಡ್ತಾರೆ. 5,000 ಕೊಡ್ತೀವಿ ಒಂದು ಟನ್. ಒಂದು ಟನ್ಗೆ 5,000 ರೂಪಾಯಿ ಎಲ್ಲ ದಾರಿಯಲ್ಲೆಲ್ಲ ಹಳ್ಳಿ ಹಳ್ಳಿಯಲ್ಲೆಲ್ಲ ಜ್ಯೂಸ್ ಮಾಡೋರು, ಜ್ಯೂಸ್ ಮಾಡೋರ ಒಯ್ತಾರ. ಫೇಮಸ್ ರೀ ನಮ್ದು, ನಮ್ಮ ಕಬ್ಬು ಅಂದ್ರೆ ಬಹಳ ಫೇಮಸ್ ರೀ. ಯಾಕಂದ್ರೆ ದನದ ಗೊಬ್ಬರದಿಂದ ಆಗ್ತಲ್ರಿ, ಎತ್ತರ ಬೆಳಿತೈತಿ, ಸಣ್ಣಗೆ ಅದು ನೀರು ಹಾಲು ಬರ್ತಾವ್ರಿ, ಅದ್ರ ಸಲ ಒಯ್ತಾರ. ದಪ್ಪ ಇರ್ತದ ಮತ್ತು ರಸ ಜಾಸ್ತಿ ಇರ್ತದೆ, ರಸ ಜಾಸ್ತಿ ಇರ್ತದ್ರಿ. ಮತ್ತೆ ತೆಂಗಿನ ಗಿಡ ಕೂಡ ನಮ್ಗೆ 400 ಗಿಡ ಅದಾವ್ರಿ, 400 ಗಿಡ ಕೂಡ 12 ರೂಪಾಯಿ ಅವ್ರೆ ತಿಳಿಸ್ಕೊಂಡು ಹೋಯ್ತಾರೆ. ಹಳೆ ಗಿಡಗಳು ಅವು ಅಂದ್ರೆ ಈಗ ನೀರಾವರಿಯಲ್ಲೂ ಕೂಡ ಈಗ ನೀರು ನಿಂತಪ್ಪ ಅಂತಂದ್ರೆ ತೆಂಗಿನ ಗಿಡಗಳು ಕೊಡ್ತದಾವ ಅಂತ ಹೇಳ್ತಾರೆ. ಇಲ್ಲ, ಏನಾಗಲ್ರಿ, ಯಾಕಂದ್ರ ಅವು ಸೈಡ್ ಉಡ್ನಿ ಮೇಲೆ ಇರ್ತಾವ್ರಿ, ಅದು ಕೆರಿ ಒಡ್ಗಳು ಸುತ್ತಿರ್ತದಾವ, ಅದರಿಂದ ನಮ್ಗೇನು ನುಕ್ಸಾನ ಇಲ್ಲ. ಆಮೇಲೆ ಈ ವರ್ಷ ಒಂದು 100 ತಾಳೆ ಗಿಡ ಹಾಕಿವ್ರಿ. ತಾಳೆ ಗಿಡ ಅಂದ್ರೆ ಅವು ಆಗ್ಲೇ 3 ವರ್ಷ ಆಯ್ತರ ಹಾಕಿ, ಆ ತಾಳೆಕಾಯಿ ಕೂಡ ಅವು ಕಡ್ದು ಅದರಲ್ಲಿ ಎಳೆ ಕೊಬ್ಬರಿ ಇದ್ದಾಗ ಜನರು ತಿಂತಾರ. ಆಮೇಲೆ ಇನ್ನೂ ಹಣ್ಣಾದ್ಮೇಲೆ ಆ ಹಣ್ಣುಗಳನ್ನ ಮನುಷ್ಯರು ತಿನ್ನಕ್ ಬರ್ತ್ರಿ, ಪೂರ್ತಿ ಹಣ್ಣಾದ್ಮೇಲೆ ಅವ್ಗೆ ಅವನ್ ಕೆಟ್ಟರೆ ಅವು ತಗೊಂಡು ಮತ್ತೆ ಒಂದ್ ಹತ್ರ ಹಾಕಿ ಅವಕ್ಕ ಸಸಿ ಬರ್ತಾರ, ಸಸಿಗಳು 25 ರೂಪಾಯಿ 3 ಹೋಯ್ತಾರ್ರಿ. ತಾಳೆ ಬೆಳೆನು ಕೂಡ ಒಳ್ಳೆ ಲಾಭ ಯಾಕಂತಂದ್ರೆ ಈಗ ಹೌದು, ಯಾಕಂತಂದ್ರೆ ಈಗ ಎಣ್ಣೆ ಉದ್ಯಮ ತಾಳೆಗಿಡದ್ಮೇಲೆ ನಡೆಯುತ್ತೆ. ಅದಲ್ರಿ, ಪಾಮ್ ಆಯಿಲ್ ಅಲ್ಲ, ಇದು ಪಾಮ್ ಆಯಿಲ್ ಅಲ್ದ ಹಳೆ ತಾಳೆ ಗಿಡ ರೀ. ತಾಳೆ ಗಿಡ ಯಾಕಂದ್ರೆ ಇದು ಕೂಡ ಚೆನ್ನಾಗಿ ಲಾಭ ಐತ್ರಿ, ತೆಂಗಿನ ಗಿಡಕ್ಕನ ಹೆಚ್ಚು ಲಾಭ ಬರ್ತೈತ್ರಿ, ಅದಕ್ಕಲ್ಲಿ ಆ ತಾಳೆ ಗಿಡ ಹಾಕಿವ್ರಿ. ಮತ್ತೆ ಬೇರೆ ಬೇರೆ ಹಣ್ಣಿನ ಬೆಳೆಗಳು ಸಪೋಟ ಇದ್ರಿ, ಸಪೋಟ ಕೂಡ ಚೆನ್ನಾಗೈತ್ರಿ. ಸಪೋಟ ಐತಿ, ಉಂಚಿ ಐತ್ರಿ. ಆ ಉಂಚಿ ಏನ್ ಮಾಡ್ತೀವಿ, ಮಾರ್ಕೆಟ್ ಇದ್ದಾಗ ಮಾರ್ಕೆಟ್ನಾರ ಹೋಯ್ತಾರೆ, ಯಾವಾಗ ವೇಸ್ಟ್ ಆಗ್ಬಿಟ್ರೆ ಉಂಚಿ ತಂದು ನೀರ್ನ ಹಂಗ ಬಿಸಿಲೆ ನೀರು ಬಸ್ತು ಈ ಗಿಡಗಳಿಗೆ ಸ್ಪ್ರೇ ಹೊಡೆಯೋತ್ನೆ ಬಡ್ಡಿಗೆ ಹಾಕ್ಸ್ತೀವ್ರಿ. ಅದನ್ನ ಸ್ವಲ್ಪ ಬೆಲ್ಲ ಸ್ವಲ್ಪ ಹಿಟ್ಟಾಗಿ ಸ್ವಲ್ಪ ದಿನ ಇಟ್ಬಿಟ್ರೆ, ಈ ದನದ ಗೊಬ್ಬರದಾಗ ಇಟ್ಬಿಟ್ರೆ ಜಿಗ್ಗಳಾಗ್ಬಿಡ್ತಾವ್ರಿ. ಅದನ್ನ ನಾವು ಮತ್ತೆ ಗಿಡಗಳಿಗೆ ಯೂಸ್ ಮಾಡ್ತೀವ್ರಿ. ತಾವು ಹೇಳಿದ್ರೆ ಮತ್ತೆ ಕುರಿ ಸಾಕಾಣಿಕೆ ಎಷ್ಟು ಇದಾವೆ ಕುರಿಗಳು? ಕುರಿಗಳು 100 ಅದಾವ್ರಿ. 100 ಕುರಿಗಳು ಅಂತಂದ್ರೆ ಅದನ್ನು ಮೇಂಟೈನ್ ಮಾಡೋದು ಬಹಳ ಕಷ್ಟ ಅಲ್ರಿ. ಅದನ್ನು ಲೇಬರ್ ಅದರ ಅದಕ್ಕೆ ಮಾಡ್ತಾರ್ರಿ. ಅಂದ್ರೆ ಅದನ್ನ ಕೊಟ್ಟಿಗೆ ಬದಲಿಗೆ ಲಾಭ ಬಂದ್ರ ಯಾವುದೋ ಕಷ್ಟ ಇಲ್ಲ, ನುಕ್ಸಾನ ಆದ್ರೆ ಎಲ್ಲದೂ ಕಷ್ಟನ. ಲಾಭ ಬಂದಾಗ ಸ್ವಲ್ಪ ನಮ್ಗನೇ ಜಾಸ್ತಿ ಅವ್ರು ಕೂಲಿ ಕೊಡೋದ್ರಿ, ಮೆಸರ್ಗೆ ಜಾಸ್ತಿ ಪಗಾರ ಕೊಟ್ರೆ ಸಿಟಿಗೆ ಹೋಗಾರ ಇಲ್ಲೇ ಬರ್ತಾರೆ, ಬೆಂಗಳೂರಿಗೆ ಹೋಗಾರ ನಮ್ಮ ಹತ್ರ ಬಂದು ಬಿಡ್ತಾರೆ. ಅಂದ್ರೆ 100 ಕುರಿಗಳು ಏನು ಮೇಸಕ್ಕೆ ಹೋಗ್ತಾರೆ ಅಥವಾ ಏನು ದೊಡ್ಡ ಮೇಸಕ್ಕೆ ಹೋಗ್ತಾರೆ? ಮೇಸಕ್ಕೆ ನಿಮ್ಗೆ ಅಲ್ಲಿ ಗುಡ್ಡದಾಗ ಗುಡ್ಡ ಅದಾವ್ರಿ, ನಮ್ಮ ಹೊಲ್ಗಳು ಅದಾವ, ಎರಡಕ್ಕೂ ಅನುಕೂಲ ಐತ್ರಿ. ಮತ್ತೆ ಅವೆಲ್ಲ ಕಾಲಕಾಲಕ್ಕೆ ಚಿಕಿತ್ಸೆ ಅವು ಇವೆಲ್ಲ ಅದನ್ನು ದೇಖರಿಕೆ ಮಾಡಬೇಕು. ಅದು ಅಂತ ಸಮಸ್ಯೆ ಬರಾಗಿಲ್ಲ, ಯಾಕಂದ್ರೆ ನಮ್ಮ ದನಗಳಿಗೆ ಈಗ ನಾನು 4 ವರ್ಷದ ಇನ್ಶೂರೆನ್ಸ್ ಕಟ್ತಿದ್ದೀನಿ. ಇನ್ಶೂರೆನ್ಸ್ ಒಂದು ಸಲ ಕೂಡ ನನಗೆ ಇದು ಸತ್ತೋಗೈತ್ರಿ ಬಿಲ್ ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಹಾಕಿಲ್ಲ. ಅದನ್ನ ಇನ್ಶೂರೆನ್ಸ್ ಕಟ್ತೀರಿ ಆದ್ರೂ ಕೂಡ ನಿಮ್ಗೆ ಯಾವುದು ಲಾಸ್ ಆಗಿಲ್ಲ ಅಂತ ತೊಂದರೆ ಆಗಿಲ್ಲ? ಆಗಿಲ್ಲ. ಲಾಸ್ ಆದ್ರೆ ಮಾತ್ರ ಇನ್ಶೂರೆನ್ಸ್ ಬರ್ತದೆ? ಲಾಸ್ ಆಗಲ್ರಿ, ಆಗಿಲ್ಲ. ಜೊತೆ ಕೋಳಿ ಸಾಕಾಣಿಕೆ ಇದೆ ಅಂತ ಅದನ್ನು ಐತ್ರಿ. ಅದು ಒಂದು ಮಟ್ಟಿ ಬಂದು 15 ರೂಪಾಯಿ ಹೋಯ್ತಾರ್ರಿ, ಅವು 100 ಕೋಳಿ ಅದಾವ್ರಿ. ಅಂದ್ರೆ ತತ್ತಿ ಒಂದ್ ತತ್ತಿಗೆ 15 ರೂಪಾಯಿ? 15 ರೂಪಾಯಿ. ದಿನ ಸ್ವಲ್ಪ ಹೆಚ್ಚಿಗೆ 60 ತತ್ತಿ ತನ ಸಿಗ್ತಾವ್ರಿ. ಜವಾರಿ ತತ್ತಿ ಡಿಮ್ಯಾಂಡ್ ಅದ? ಹೌದ್ರಿ. ಮತ್ತೆ ಕೋಳಿ ಎಷ್ಟು ಮಾರಾಟಕ್ಕೆ? ಮಾರಾಟಕ್ಕೆ ಯಾಕಂದ್ರೆ ಬಹಳ ಹೆಚ್ಚಿಗೆ ನಾವು ತತ್ತಿ ಇಡಂತ ಕೋಳಿನ ಇಟ್ಕೊಂತೀವ್ರಿ. ಆಮೇಲೆ ಕೆಜಿ ಬಂದದು 80 ರೂಪಾಯಿ ಇಲ್ಲದ 100 ರೂಪಾಯಿ ಹೋಗುತ್ತೆ. ಆ ಕೋಳಿ ಪೂರ್ತಿ ವಯಸ್ಸಾದ್ರೆ ಅಷ್ಟು ಚಲೋ ಇರಾಗಲ್ರಿ. ಅದೇ ಬೇಕಂದು ಎಳೆ ಕೋಳಿ ಹೋಯ್ದ್ರಾಗಿನ ನಮ್ಗೆ 500 ರೂಪಾಯಿ ಕೊಡ್ತಾರ್ರಿ. ನಾಟಿ ಕೋಳಿ ಆಗಷ್ಟು ಈಗ ಮೊಟ್ಟೆಗೂ ಕೂಡ ಬೆಲೆ ಇದೆ, ಮಾಂಸಕ್ಕೂ ಕೂಡ ಭಾರಿ ಡಿಮ್ಯಾಂಡ್ ಇದೆ. ಹೌದ್ರಿ. ಈಗ ರಮಣಮೂರ್ತಿ ಅವರು ಇಷ್ಟ ಕೋಳಿ ಗೊಬ್ಬರನು ಕೂಡ ಹೊಲಕ್ಕೆ? ಕೋಳಿ ಗೊಬ್ಬರ ಹೊಲಕ್ಕೆ ಸರಿಯಾಗಿ ಬಿಡ್ತಾರೆ. ಕೋಳಿ ಗೊಬ್ಬರ ಬಹಳ ಪೌಷ್ಟಿಕ ಅಂತ ಹೇಳ್ತಾರೆ. ಯಾಕಂದ್ರೆ ಪೌಷ್ಟಿಕ ಅಲ್ರಿ ಅದು, ಯಾಕಂದ್ರೆ ಅಜೋಲಕ್ಕೆ ಹಾಕ್ಬಿಡ್ತೀವಿ. ಅಜೋಲ ನಮ್ಗೆ ತನ್ನ ಗಟ್ಟಲೆ ಬರ್ತೈತ್ರಿ. ಯಾಕಂದ್ರೆ ಅದನ್ನ ನಾವು ಎತ್ತಿ ಹಾಕ್ಬೇಕಂದ್ರೆ ನಮ್ಮಿಂದ ಆಗಲ್ಲ. ನಾವೇನು ಮಾಡ್ತೀವಿ, ಈ ಕರೆಂಟ್ ಫ್ರೀ ಇದ್ದ ಸಲುವಾಗಿ ಆ ನೀರನ್ನ ಡಂಪ್ ಮಾಡ್ಕೊಂತೀವಿ ಈ ಅಜೋಲ ಇದ್ದ ಪ್ಲೇಸ್ಗೆ. ಆ ನೀರನ್ನ ಕೂಡ ಅಜೋಲ ಕಳಿಸ್ಬಿಡ್ತೀವಿ ಒಕ್ಕರಣಗಳಿಗೆ. ಮನೆಗೆ ಮಾಡೋ ಅಷ್ಟು ಜನ ಇದ್ರಿ ನೀವು? ಇದನ್ನ ಮೇಂಟೆನ್ಸ್ ಮಾಡೋಣ ಒಬ್ಬನು ರೀ. ನಮ್ಮ ಹತ್ರ ಇದ್ದ ಎಲ್ಲರೂ ಲೇಬರು ಅನುಕೂಲ ಮಾಡ್ತಾರ. ನಮ್ಮ ಹೆಣ್ಮಕ್ಳು ನಮ್ಗೆ ಪೂರ್ತಿ ಸಹಾಯಕರು ಮಾಡ್ತಾರ. ನಮ್ಮ ಮಗ ವ್ಯಾಪಾರ ಮಾಡ್ಕೊಂತಾರ. ಅಂದ್ರೆ ನೀವು, ನಿಮ್ಮ ಮನೆಯವರು, ನಿಮ್ಮ ಮಗ, ಲೇಬರ್ ಅಷ್ಟು ಜನ ಅದರ ದಿನ ನಿಮ್ಮ ಹೊಲದಲ್ಲಿ ಕೆಲಸ ಮಾಡೋದು? ಕಡಿಮೆ 20-25 ಬಂದಿರ್ತಾರೆ. ದಿನಾಲು 20-25 ಜನ ನಿಮ್ಮ ಹೊಲದ ದುಡಿತಾರೆ? ದುಡಿತಾರೆ. ಅವ್ರಿಗೆ ಹೆಂಗೆ ದಿನ ಲೆಕ್ಕನ ಅಥವಾ ತಿಂಗಳ ಲೆಕ್ಕ? ಅವ್ರಿಗೆ ಒಂದು ದಿನಕ್ಕೆ 400 ಹಿಡಿದು 1,000 ರೂಪಾಯಿ ತನಕ ಕೂಲಿ ಇದ್ರಿ. ಈಗ ಅವ್ರವ್ರ ಕೆಲಸದ ಮೇಲೆ ಯಾರು ದುಡ್ಡು ಅವ್ರು ಮಾಡ್ಕೊಂತಾರ. ಇವತ್ತು ಅವರು ಡ್ಯೂಟಿ ವಾಪಸ್ ಬಿಡೋದು? ವಾಪಸ್ ಅವ್ರು ಬರಲಿದ್ರೆ ಇನ್ನೊಬ್ರು ಅದಕ್ಕೆ ಶಿಫ್ಟ್ ಆಗ್ತಾರೆ. 20-25 ಜನ ಲೇಬರ್ನ ಒಬ್ಬನ ಕೆಲಸ ಮಾಡ್ತಾನೆ, ಒಬ್ಬನ ಮಾಡೋದಿಲ್ಲ, ಒಬ್ರು ಬರಲಿಲ್ಲ, ಇವೆಲ್ಲ ಮಾನಿಟರ್ ಮಾಡ್ಬೇಕಲ್ಲ ಸರ್? ಅದು ತೂಕ ಬಹಳ ವಜ್ಜೆ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ಈ ರಿಮೋಟ್ ಕಂಟ್ರೋಲ್ ಇದ್ದಂಗ ಅವ್ರ ಕೆಲಸ ಅವ್ರು ಮಾಡ್ಲಿಕ್ರೆ ಅವ್ರ ರುಜಾ ಅವ್ರಿಗೆ ಬಿದ್ದ್ಬಿಡುತ್ತೆ. ನೀವು ಕಂಪ್ಯೂಟರ್ದಲ್ಲಿ ಕೆಲಸ ಮಾಡೋದ್ರೆ ನಿಮ್ಗೆ ಹೆಂಗ್ ಡ್ಯೂಟಿ ಹೆಚ್ಚಿರ್ತಾರ ಆ ಡ್ಯೂಟಿಗೆನ ನಮ್ದು ವಜ್ಜೆ ಆಗುತ್ತೆ ಡ್ಯೂಟಿ. ಇವತ್ತು ಬರಲಿಲ್ಲಪ್ಪ ಅಂದ್ರೆ ಅವ್ನ ಕೆಲಸ ಮತ್ತೆ ಬಂದು ಅವನೇ ಮಾಡ್ಬೇಕು, ಅವನೇ ಮಾಡ್ಬೇಕು. ಇಲ್ಲದ್ರೆ ಅವ್ನ ಬದ್ಲಿ ಆಳ ಹಚ್ಚಿ ಕೆಲಸ ಮುಂದಕ್ಕೆ ಹೋಗ್ಬೇಕು. ಈ ರೀತಿಯಾಗಿ ಅವ್ರವ್ರ ಜವಾಬ್ದಾರಿ ವಹಿಸ್ಕೊಟ್ಟಾಗ ಅವರು ಅದನ್ನ ಅವರು 200 ರೂಪಾಯಿ ಕೂಲಿ ಐತಿ, 1,000 ರೂಪಾಯಿ ಕೂಲಿ ಐತಿ, 1,000 ರೂಪಾಯಿ ಜವಾಬ್ದಾರಿ ಅಚ್ಚೇ ಹೋಗ್ಬೇಕು ಮುಂದಕ್ಕೆ.

से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब भोले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ ಗರಿಷ್ಠ ಉಷ್ಣಾಂಶ 28-29 ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-85% ಮತ್ತು ಕನಿಷ್ಠ ಆರ್ದ್ರತೆ 51-72% ಇರುವ ಸಾಧ್ಯತೆ ಇದ್ದು ಗಾಳಿಯು ವೇಗ ಸರಾಸರಿ 8-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ ಇನ್ನು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಅನ್ನು ರೈತ ಬಾಂಧವರು ಬಳಸಬೇಕು ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕೋಬಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ ಇನ್ನು ಹತ್ತಿಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವ ಕಾರಣ ಹತ್ತಿ ಬೆಳೆಯು ಅಲ್ಲಲ್ಲಿ ಹಸಿಯಾಗಿ ಸೊರಗಲಾರಂಭಿಸಿದ್ದು ಈ ಹತ್ತಿಯಲ್ಲಿ ಹಸಿನಟೆ ಪ್ಯಾರಾವಿಲ್ಟ್ ಅಂತ ಹೇಳಿ ಇದನ್ನು ಕರೀತಾರೆ ಈ ರೋಗವನ್ನು ಹತೋಟಿ ಮಾಡಲು 2 ಗ್ರಾಂ ಕಾರ್ಬನ್ ಡೈಸಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟಿ ಮಾಡಲು 10 ಗ್ರಾಂ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19-19-19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೈತ ಬಾಂಧವರು ಸಿಂಪರಣೆ ಮಾಡಬೇಕು ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಕಾಂಡಮಚ್ಚ ರೋಗ ಕಂಡುಬರುವ ಸಾಧ್ಯತೆ ಇದ್ದು ಇದರ ಹತೋಟಿಗಾಗಿ ರೈತ ಬಾಂಧವರು 2 ಗ್ರಾಂ ಮೆಟಾಲಾಸಿಕಲ್ MZ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡ ಭಾಗದಿಂದ ಬೇರಿಗೆ ತೊಯ್ಯುವಂತೆ ಸಿಂಪರಣೆಯನ್ನು ಮಾಡಬೇಕು ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ಷ್ಟು ಮೇಲ್ಭಾಗದ ಕುಡಿಚಿ ಹುಟ್ಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ ಇನ್ನು ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮ ಮತ್ತು ಸುಡಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ಟಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು ಇದು ಕರಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತವೆ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ತಕ್ಷಣ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ ಇನ್ನು ಜಾನುವಾರುಗಳ ಕೊಟ್ಟಿಗೆಗಳು ಎತ್ತರದ ಸ್ಥಳದಲ್ಲಿರಬೇಕು ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತಿರಬೇಕು ರೈತ ಬಾಂಧವರೇ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು ನಮಸ್ಕಾರ ಇದು ಈಗ ಕೇಳಿ ಪೇಟೆ ಧಾರಣೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಹೇಗಿದೆ? ಮಾನ್ವೀಯ ಮಾರುಕಟ್ಟೆ ಜೋಳ 1950 ರೂಪಾಯಿಯಿಂದ 2400 ರೂಪಾಯಿಗಳು, ಭತ್ತ ಹಳೆ ಸೋನಾ ಮಸೂರಿ 2600 ರೂಪಾಯಿಗಳು, ಅಕ್ಕಿ 2700 ರೂಪಾಯಿಗಳು. ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಕಡಲೆಕಾಳು 6201 ರೂಪಾಯಿ, ಹತ್ತಿ ಹೈಬ್ರಿಡ್ 44 8497 ರೂಪಾಯಿ, ಅಲಸಂದೆ 6786 ರೂಪಾಯಿಗಳು, ಶೇಂಗಾ ಗುಂಗ್ರಿ 2895 ರೂಪಾಯಿಯಿಂದ 4125 ರೂಪಾಯಿಗಳು, ಭತ್ತ 2025 ರೂಪಾಯಿಯಿಂದ 2239 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 6239 ರೂಪಾಯಿಯಿಂದ 6429 ರೂಪಾಯಿಗಳು. ಲಿಂಗಸೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ 2601 ರೂಪಾಯಿಯಿಂದ 2675 ರೂಪಾಯಿಗಳು, ತೊಗರಿ 6400 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:20. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಮಸ್ಕಿ ತಾಲೂಕಿನ ಹಸನ್ಕಲ್ ಗ್ರಾಮದ ಜಂಬಣ್ಣ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಮೊದಲಿಗೆ ಒಂದು ಪ್ರಕಟಣೆ. ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಈ ಭೀಮನ ಪಾಂಡವರಲ್ಲಿ ಬಲಭೀಮಸೇನನ ಒಂದು ಹಾಡು. ಹಾಡು ಸುಗಂಧ ಪುಷ್ಪ, ಭೀಮಾಂಜನೇಯ ಯುದ್ಧ. ಇದರಲ್ಲಿ ನಾರದ ಮಹಾಮುನಿಗಳು ಬಂದು ಸುಗಂಧ ಪುಷ್ಪ ದ್ರೌಪದಿಗೆ ಮಹಾಪತ್ವರಿತರಿಗೆ ಮುಡಿಬೇಕಂತ ಹೇಳಿದಾಗ ದ್ರೌಪದಿ ಬಂದು ಭೀಮದೇವನ ಕೇಳಿಕೊಳ್ತಾಳೆ, ಸುಗಂಧ ಪುಷ್ಪ ತಂದು ಭೀಮದೇವ ನನ್ನ ಮುಡಿಯಲ್ಲಿ ಮುಡಿಸು ಅಂತ. ಆವಾಗ ಭೀಮನು, ಆಗಲಿ ದ್ರೌಪದಿ, ನಾನು ಆ ಕರೆಕುಪೇಂದ್ರ ತೋಟಕ್ಕೆ ಹೋಗಿ ಸುಗಂಧ ಪುಷ್ಪ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಈ ಹಾಡು ಹಾಡ್ತಾನೆ. ಎಂತ ಬಲವಂತನು ಕುಂತ ದೇವಿ ಪುತ್ರನು, ಎಂತ ಬಲವಂತನು ಕುಂತ ದೇವಿ ಪುತ್ರನು, ಭೀಮಾ ಪ್ರಚಂಡನು ದ್ರೌಪದಿಗೆ ಗಂಡನು, ಭೀಮಾ ಪ್ರಚಂಡನು ದ್ರೌಪದಿಗೆ ಗಂಡನು, ಎಂತ ಬಲವಂತನು ಕುಂತ ದೇವಿ ಪುತ್ರನು, ಬಂಡಿಯನ್ನ ತಿಂದನು ಬಕಾಸೂರ್ನ ಕೊಂದನು, ಬಂಡಿಯನ್ನ ತಿಂದನು ಬಕಾಸೂರ್ನ ಕೊಂದನು, ಎಂತ ಬಲವಂತನು ಕುಂತ ದೇವಿ ಪುತ್ರನು, ಎಂತ ಬಲವಂತನು ಕುಂತ ದೇವಿ ಪುತ್ರನು. ಬಂಡಿಯನ್ನ ತಿಂದನು ಬಕಾಸೂರ್ನ ಕೊಂದನು, ಬಂಡಿಯನ್ನ ತಿಂದನು ಬಕಾಸೂರ್ನ ಕೊಂದನು, ಎಂತ ಬಲವಂತನು ಭೀಮಾ ಪ್ರಚಂಡನು, ಎಂತ ಬಲವಂತನು ಭೀಮಾ ಪ್ರಚಂಡನು, ಎಂತ ಬಲವಂತನು ಕುಂತ ದೇವಿ ಪುತ್ರನು, ಎಂತ ಬಲವಂತನು ಕುಂತ ದೇವಿ ಪುತ್ರನು. ಐದ ಮಂದಿ ಪಾಂಡವರಲ್ಲಿ ಕಲಿ ಭೀಮ ಸೈನನು, ಐದ ಮಂದಿ ಪಾಂಡವರಲ್ಲಿ ಕಲಿ ಭೀಮ ಸೈನನು, ಎಂತ ಬಲವಂತನು ಈ ಕುಂತ ದೇವಿ ಪುತ್ರನು, ಎಂತ ಬಲವಂತನು ಈ ಕುಂತ ದೇವಿ ಪುತ್ರನು, ಎಂತ ಬಲವಂತನು ಭೀಮ ಪ್ರಚಂಡನು, ಎಂತ ಬಲವಂತನು ಭೀಮ ಪ್ರಚಂಡನು, ಎಂತ ಬಲವಂತನು ಕುಂತ ದೇವಿ ಪುತ್ರನು ಎಂತ ಬಲವಂತನು ಎಂತ ಬಲವಂತನು ಎಂತ ಬಲವಂತನು ಕುಂತ ದೇವಿ ಪುತ್ರನು. ಶಿವಶರಣಿ ವೇಮರಟ್ಟಿ ಮಲ್ಲಮ್ಮ ಶಿವಶರಣಿ ವೇಮರಟ್ಟಿ ಮಲ್ಲಮ್ಮ ಶಿವಶರಣಿ ವೇಮರಟ್ಟಿ ಮಲ್ಲಮ್ಮ ಶಿವಶರಣಿ ವೇಮರಟ್ಟಿ ಮಲ್ಲಮ್ಮ ಶಿವಶರಣಿ ವೇಮರಟ್ಟಿ ಮಲ್ಲಮ್ಮ. ಮಲ್ಲಿಕಾರ್ಜುನ ನಿನ್ನ ಮೇಲೆ ಎಂತ ಪ್ರೇಮಮ್ಮ ಮಲ್ಲಿಕಾರ್ಜುನ ನಿನ್ನ ಮೇಲೆ ಎಂತ ಪ್ರೇಮಮ್ಮ ಶಿವಶರಣಿ ವೇಮರಟ್ಟಿ ಮಲ್ಲಮ್ಮ ಶಿವಶರಣಿ ವೇಮರಟ್ಟಿ ಮಲ್ಲಮ್ಮ. ಬಿಸಿ ಬಿಸಿ ಬ್ಯಾಸರಗೊಂಡೆ ಮಲ್ಲಮ್ಮ ಬಿಸಿ ಬಿಸಿ ಬ್ಯಾಸರಗೊಂಡೆ ಮಲ್ಲಮ್ಮ ಬಿಸ ಕಲ್ಲಿಗೆ ತಲೆ ಕೊಟ್ಟು ಮಲಗಿದಮ್ಮ ಬಿಸ ಕಲ್ಲಿಗೆ ತಲೆ ಕೊಟ್ಟು ಮಲಗಿದಮ್ಮ. ಮಲ್ಲಿಕಾರ್ಜುನ ಬಂದು ಬಿಷಾನ ನೋಡಮ್ಮ ಮಲ್ಲಿಕಾರ್ಜುನ ಬಂದು ಬಿಷಾನ ನೋಡಮ್ಮ ಶಿವಶರಣಿ ವೇಮರಡ್ಡಿ ಮಲ್ಲಮ್ಮ ಶಿವಶರಣಿ ವೇಮರಡ್ಡಿ ಮಲ್ಲಮ್ಮ. ಗೋವದ ಕಳ ಕಾಯ್ತೀರಿ ಮಲ್ಲಮ್ಮ ಗೋವದ ಕಳ ಕಾಯ್ತೀರಿ ಮಲ್ಲಮ್ಮ ಗಿಡದ ಬೊಟ್ಟಿಗೆ ತಲೆ ಕೊಟ್ಟು ಮಲಗಿದಮ್ಮ ಗಿಡದ ಬೊಟ್ಟಿಗೆ ತಲೆ ಕೊಟ್ಟು ಮಲಗಿದಮ್ಮ. ಮಲ್ಲಿಕಾರ್ಜುನ ಬಂದು ಕಾದಾನ ನೋಡಮ್ಮ ಮಲ್ಲಿಕಾರ್ಜುನ ಬಂದು ಕಾದಾನ ನೋಡಮ್ಮ ಶಿವಶರಣಿ ವೇಮರಡ್ಡಿ ಮಲ್ಲಮ್ಮ ಶಿವಶರಣಿ ವೇಮರಡ್ಡಿ ಮಲ್ಲಮ್ಮ. ಅಳಸಿದಂಬಾಲಿ ಬುತ್ತಿ ಕಟ್ಟರ ಮಲ್ಲಮ್ಮ ಅಳಸಿದಂಬಾಲಿ ಬುತ್ತಿ ಕಟ್ಟರ ಮಲ್ಲಮ್ಮ ಮಲ್ಲಿಕಾರ್ಜುನಗ ಎಡೆ ಮಾಡಿ ನೀಡಿದಮ್ಮ ಮಲ್ಲಿಕಾರ್ಜುನಗ ಎಡೆ ಮಾಡಿ ನೀಡಿದಮ್ಮ. ಮಲ್ಲಿಕಾರ್ಜುನ ಬಂದು ಉಂಡಾನ ನೋಡಮ್ಮ ಮಲ್ಲಿಕಾರ್ಜುನ ಬಂದು ಉಂಡಾನ ನೋಡಮ್ಮ ಶಿವಶರಣಿ ವೇಮರಡ್ಡಿ ಮಲ್ಲಮ್ಮ ಶಿವಶರಣಿ ವೇಮರಡ್ಡಿ ಮಲ್ಲಮ್ಮ. ಅತ್ತಿ ಮಾವನ ಪಾದ ಸೇವೆ ಮಾಡಿದಮ್ಮ ಅತ್ತಿ ಮಾವನ ಪಾದ ಸೇವೆ ಮಾಡಿದಮ್ಮ ಉಚ್ಚು ಗಂಡನ ಪಾದ ಪೂಜೆ ಮಾಡಿದಮ್ಮ ಉಚ್ಚು ಗಂಡನ ಪಾದ ಪೂಜೆ ಮಾಡಿದಮ್ಮ. ಮಲ್ಲಿಕಾರ್ಜುನಗ ಪರಮ ಭಕ್ತಳು ನೀನಮ್ಮ ಮಲ್ಲಿಕಾರ್ಜುನಗ ಪರಮ ಭಕ್ತಳು ನೀನಮ್ಮ ಶಿವಶರಣಿ ವೇಮರಡ್ಡಿ ಮಲ್ಲಮ್ಮ, ಶಿವಶರಣಿ ವೇಮರಡ್ಡಿ ಮಲ್ಲಮ್ಮ. ಮಲ್ಲಿಕಾರ್ಜುನ ನಿನ್ನ ಮೇಲೆ ಎಂತ ಪ್ರೇಮಮ್ಮ, ಮಲ್ಲಿಕಾರ್ಜುನ ನಿನ್ನ ಮೇಲೆ ಎಂತ ಪ್ರೇಮಮ್ಮ. ಶಿವಶರಣಿ ಶಿವಶರಣಿ ಶಿವಶರಣಿ ವೇಮರಡ್ಡಿ ಮಲ್ಲಮ್ಮ, ವೇಮರಡ್ಡಿ ಮಲ್ಲಮ್ಮ, ವೇಮರಡ್ಡಿ ಮಲ್ಲಮ್ಮ. ಸ್ಥಿರವಿಲ್ಲದ ಕಾಯ ಸ್ಥಿರವಿಲ್ಲದ ಅಯ್ಯ, ಸ್ಥಿರವಿಲ್ಲದ ಕಾಯ ಸ್ಥಿರವಿಲ್ಲದ ಅಯ್ಯ. ಅಸ್ಥಿರ ಶರೀರಕ್ಕೆ ನಂಬಲ ಬೇಡ, ಅಸ್ಥಿರ ಶರೀರಕ್ಕೆ ನಂಬಲ ಬೇಡ.